ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ. 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು. ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್ ಪೂರ್ತಿ ಫ್ರೀ. ಹೋಗಣ್ವ. ಎಲ್ಲಿಗೆ? ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು ಆಕ್ಟಿವ್. RBI ಹೇಳುತ್ತೆ ಜಾಣರಾಗಿರಿ ಜಾಗರೂಕರಾಗಿರಿ. ಕೃಷಿ ರಂಗದಲ್ಲಿ ಈಗ ಜನಪದ ಸಂಗೀತ ಕಾರ್ಯಕ್ರಮ. ಬೀಳಿಗೆ ತಾಲೂಕಿನ ತೆಕ್ಕಿಯ ಯಲ್ಲವ್ವ ಹೊಸಮನಿ ಹಾಗೂ ತಂಡದವರಿಂದ ಭಜನಾ ಪದಗಳು. ಯಾಕೆ ವಿರತಿಯ ನೋಡಿದೋ ಏನ ವಿಷಯವ ನೋಡಿವೆ, ಯಾಕೆ ವಿರತಿಯ ನೋಡಿದೋ ಏನ ವಿಷಯವ ನೋಡಿವೆ, ಯಾಕೆ ವಿರತಿಯ ನೋಡಿದೋ ಏನ ವಿಷಯವ ನೋಡಿವೆ. ಕಾಕುಮನ ಸವೇ ನಿನ ಗದರೋಳಿ ನುಂಡ ಕಾಕುಮನ ಸವೇ ನಿನ ಗದರೋಳಿ ನುಂಡ ಕಾಕುಮನ ಸವೇ ನಿನ ಗದರೋಳಿ ನುಂಡ ಕಾಕುಮನ ಸವೇ ನಿನ ಗದರೋಳಿ ನುಂಡ ಯಾಕೆ ವಿರತಿಯ ನೊಳೆದು ಏನ ವಿಷಯವ ನೊಲಿವೆ, ಯಾಕೆ ವಿರತಿಯ ನೊಳೆದು ಏನ ವಿಷಯವ ನೊಲಿವೆ, ಯಾಕೆ ವಿರತಿಯ ನೊಳೆದು ಏನ ವಿಷಯವ ನೊಲಿವೆ, ಯಾಕೆ ವಿರತಿಯ ನೊಳೆದು ಏನ ವಿಷಯವ ನೊಲಿವೆ. ಚಲೋ ಪಾಲ ಚಲ್ಲಿ ಸುರೇ ಗೆಡುವಂತೆ ಮಧುರಾನೆ, ಚಲೋ ಪಾಲ ಚಲ್ಲಿ ಸುರೇ ಗೆಡುವಂತೆ ಮಧುರಾನೆ, ಗೆಲವರ ತುಪಾಲು ಮಾಸವನು ಬಾಟಿಸುವಂತೆ ಗೆಲವು ಬರಲಲ್ಲದೆ ಮಾರು ಜವನು ಬಂತೆ ಗೆಲವು ಬರಲಲ್ಲದೆ ಮಾರು ಜವನು ಬಂತೆ, ಸಲೆ ತತ್ವ ಮತಿ ಗೆಡಿಸಿ ಮರೆವೆಯೊಳು ಸುಳಿವೆ, ಸಲೆ ತತ್ವ ಮತಿ ಗೆಡಿಸಿ ಮರೆವೆಯೊಳು ಸುಳಿವೆ, ಯಾಕೆ ವಿರತಿಯ ನೊಳೆದು ಏನ ವಿಷಯವ ನೊಲಿವೆ, ಯಾಕೆ ವಿರತಿಯ ನೊಳೆದು ಏನ ವಿಷಯವ ನೊಲಿವೆ, ಯಾಕೆ ವಿರತಿಯ ನೊಳೆದು ಏನ ವಿಷಯವ ನೊಲಿವೆ, ಯಾಕೆ ವಿರತಿಯ ನೊಳೆದು ಏನ ವಿಷಯವ ನೊಲಿವೆ. ದಾರಕ್ಕೆ ಹಾರ ಮನೆಗಳನ್ನು ತೆಗೆದಿಡು, ತೆಗೆದಿಡುವಂತೆ ತಾರಕ ತುರಿದೋಳು ಕೆಸರಿ ನೋಳು ಬಂತೆ ಮೇರುವನು ಬಿಟ್ಟು ಗದುಗನು ಪಡೆದು ಬಾಳ್ವಂತೆ ಮೇರುವನು ಬಿಟ್ಟು ಗದುಗನು ಪಡೆದು ಬಾಳ್ವಂತೆ ಚಾರು ಪರಮಾರ್ಥವನು ಪಿಂಗದೆ ಪುಸಿ ಬಿಡದೆ ಚಾರು ಪರಮಾರ್ಥವನು ಪಿಂಗದೆ ಪುಸಿ ಬಿಡದೆ, ಯಾಕೆ ವಿರತಿಯ ನೊಳೆದು ಏನ ವಿಷಯವ ನೊಳೆವೆ, ಯಾಕೆ ವಿರತಿಯ ನೊಳೆದು ಏನ ವಿಷಯವ ನೊಳೆವೆ, ಯಾಕೆ ವಿರತಿಯ ನೊಳೆದು ಏನ ವಿಷಯವ ನೊಳೆವೆ, ಯಾಕೆ ವಿರತಿಯ ನೊಳೆದು ಏನ ವಿಷಯವ ನೊಳೆವೆ. ಶ್ರುತಿಗೆ ಸುವಿಚಾರವನ್ನು ಜರೆದು ತರ್ಕಿಸುವಂತೆ ಶ್ರುತಿಗೆ ಸುವಿಚಾರವನ್ನು ಜರೆದು ತರ್ಕಿಸುವಂತೆ ರತನಿಷ್ಠೆ ಗೆಟ್ಟು ನೊನನಾಗಿದು ತಿಂಬಂತೆ ಪತಿಯೋಳು ತಮ ಜಂಬೂಲಿಂಗವಾಗಿ ಉಳಿಯದೆ ಪತಿಯೋಳು ತಮ ಜಂಬೂಲಿಂಗವಾಗಿ ಉಳಿಯದೆ ಯತಿಶಯವ ನುಳಿದು ಲೌಕಿಕ ದೋಳು ಎಡೆವೆರಿವೆ, ಯತಿಶಯವ ನುಳಿದು ಲೌಕಿಕ ದೋಳು ಎಡೆವೆರಿವೆ, ಯಾಕೆ ವಿರತಿಯ ನುಳಿದು ಏನ ವಿಷಯವ ನುಳಿವೆ, ಯಾಕೆ ಸ್ಥಿರವಲ್ಲಾಯಾಯಿಕಾಯ ಸ್ಥಿರವಲ್ಲಾ